ಶಂಕರಣ್ಣ. ಅಲ್ಲ, ಈ ಪಾರ್ಟಿ ಬಿಸಿಲು ದಗೆ ಎಲ್ಲ ಶುರುವಾಯ್ತು, ನೀನಿನ್ನು ಮನೆ ಒಳಗಡೆ ಕೂತಿದ್ಯಲ್ಲ, ಯಾಕಣ? ಅಲ್ಲ, ಬಿಸಿಲು ಅಂತಲೇ ಹೊರಳೆ ಕೂತಿರೋದು ನಾನು. ಅಲ್ಲ, ಈ ತಂಪು ಹೊತ್ನಾಗೆ ಬಿಸಿಲು ಅನ್ಕೊಂಡ್ರೆ ನೀನು ಸಂಜೆ 5:30 ಆಗಕ್ಕಾಯ್ತು, ನೀನ್ ಇನ್ನೂ ಮನೆಯಿಂದ ಹೊರಗಡೆ ಕಡಿದಿಲ್ಲ ಅಂತಂದ್ರೆ ಬಂಗ್ ಆಗದವ್ರ ಹೆಂಗೆ ಅಂತೀನಿ ಅಂತಂದ್ರೆ, ಬೆಳಗ್ಗಿಂದ ತಿರ್ಗಾಡಿರ್ತೀನಲ್ಲಪ್ಪ, ಅದು ತಲೆ ಸಿಡಿತ ಬಂದ್ಬಿಡ್ತದ ಮಧ್ಯಾಹ್ನದ ಮೇಲೆ, ಅದಕ್ಕೆ ಬಂದ್ ಸ್ವಲ್ಪ ಮಜ್ಜಿಗೆ ಕುಡಿದು ಇದೇನು ಊಟ ಗಿಟ ಮಾಡಕ್ಕಲ್ಲ ಬಿಡು, ಈ ಬೇಸಿಗೆಲ್ಲ ಊಟ ಮಾಡ್ತೀಯ? ಹೌದು. ಮಜ್ಜಿಗೆ ಮಾಡಿ ಇಟ್ಬಿಡ್ತೀನಿ ಬೆಳಗ್ಗೆಲೆ, ಒಂದ್ 8-10 liter ಬಂದರ್ಗೆಲ್ಲ ಬರೀ ಮಜ್ಜಿಗೆನೆ. ನಾನು ಸ್ವಲ್ಪ ಬರೀ ಮಜ್ಜಿಗೆ ಅನ್ನ ಅಷ್ಟೇ ತಿಂತಿರೋದು. ಮುದ್ದೆ ಕೊಟ್ರು ಒಂಚೂರು ಮೊಸರು ಇದ್ರೆ ಮೊಸರು ಹಾಕ್ಸ್ಕೊಂಡು ಒಂಚೂರು ಚಟ್ಟಿ ಪುಟ್ಟಿ ಉದುರ್ಸ್ಕೊಂಡು ತಿಂತಾ ಇದ್ದೀನಿ. ಮಜ್ಜಿಗೆ ಅನ್ನ ಭಾರಿ ಹಿತ ಕೊಡ್ತದ ನೋಡಿದೆ. ಅಲ್ಲ, ಆಮೇಲೆ ನೀನು ಆರೋಗ್ಯದ ವಿಚಾರದಾಗೆ ಏನೆಲ್ಲ ಮಾಡ್ಬೇಕು ಬಹಳ ಮುಂಜಾಗ್ರತೆ ತಗೊಂಡ್ ಮಾಡ್ತೀಯಾ? ಬದುಕ್ಬೇಕಲ್ಲ ಶಂಕರಣ. ಅಲ್ಲ, ನಿನ್ನಿಂದ ನಾವು ಕಲಿಯೋದ್ ಬೇಕಾದಷ್ಟೇ ಐತೆ. ಆ ಉದ್ದೇಶಕ್ಕೆ ಅಲ್ವಾ ನೀನು ಹುಡುಕ ಬಂದು ಆಗಾಗ ಮಾತಾಡ್ಸೋದು? ಅದೇ ಅದೇ ಅದೇ, ಹಂಗೆ ಮಾತಾಡ್ತಾ ಇರ್ಬೇಕು. ಈಗ ನಿನ್ನಂತರ ಜೊತೆ ಮಾತಾಡಿ ಇವೆಲ್ಲ ಕಲ್ತ್ಕೊಂಡಿರೋದು ನಾನು. ಮಜ್ಜಿಗೆ ಅಂತ ಅಂದ್ರೆ ಏನಪ್ಪ ಮಜ್ಜಿಗೆ ಅಂತ ಅಂತ ಅಂತ, ನೀವು ಮಜ್ಜಿಗೆ ಅಷ್ಟು ಬೆಲೆ ಇರಲಿಲ್ಲ. ಈಗ ಬಿಸಿಲು ಜಾಸ್ತಿ ಆದಂಗೆ ಜಾಸ್ತಿ ಆದಂಗೆ ವಾತಾವರಣ ಬದಲಾವಣೆ ಆದಂಗೆ ಬದಲಾವಣೆ ಆದಂಗೆ ಮಜ್ಜಿಗೆ ನೋಡಪ್ಪ ಒಳ್ಳೆ ಇದು ಬತೈತಿ. ಬೇಡಿಕೆ ಬೇಡಿಕೆ ಬೇಡಿಕೆ ಅಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಅಲ್ಲ, ಟೈಮು ಇನ್ನೂ 5:35 ಆಯ್ತು, 6:00 ನಮ್ ಡೈರಿ ಬಾಗಿಲು ತೆಗಿಯೋದು. ಈ ಒಕ್ಕ ಯಾಕೆ ಒಂದೇ ಉಸಿರಿಗೆ ಹಾಲಿನ ಕ್ಯಾನ್ ಓಡೋಯ್ತಾಳೆ ಅನಿತಕ್ಕ? ಅಣ್ಣ, ಅಲ್ಲಿ ಹಾಲಿನ ಕ್ಯಾನ್ ತುಂಬಿಸ್ಬೇಡ್ವಾ? ಈಗ ಅದಕ್ಕೇನೆ ಕರ ಬಿಟ್ಕೊಳ್ವಾ ಅಂತ ಓಡ್ತಾ ಇದೀನಿ. ಅಲ್ಲ, ಕರ ಬಿಟ್ ಕ್ಯಾನ್ ನೀನ್ ಹಿಂಗ್ ಒಂದೇ ಉಸಿರಿ ಇಟ್ಕೊ ಓಡ್ಬಿಟ್ರೆ ನಮ್ಗೆ ಭಯ ಆಯ್ತೈತಪ್ಪ, ಹಾಲು ಚೆಲ್ಗಿಲ್ಲ ಬಿದ್ದಿದ್ಬಿಟ್ಟಿಯಾ ಅಂತ. ಇಲ್ಲ ಕಣ, ಅಭ್ಯಾಸ ಐತೆ. ಯಾಕಿಷ್ಟು ಅರ್ಜೆಂಟ್ ಅನಿತಕ್ಕ ನಿಂಗೆ? ಏನ್ ಗೊತ್ತಾ, ಬಿಸಿಲು ಬಿಸಿಲು ಬಿಸಿಲು ಅಂತ ಒಳಗೆ ಕುಂತೀವಿನ, ಟೈಮ್ ನೋಡೇ ಇಲ್ಲ. ಆಲೆ 6 ಆಗ್ತಾ ಐತೆ, 6:00 ಮುಚ್ತಾರಲ್ಲ ಡೈರಿ ಬಾಗ್ಲು, ಅದಕ್ಕೆ ಈಗ ಬಿದ್ದ ಬಿಡ ಓಡ್ತಾ ಇದೀನಿ. ಕರ ಬಿಟ್ಟಿನಿ, ಒಸಿ ಮಾತಾಡಿ ಹೋಗ್ತೀನಿ ಬಿಡು. ಅಲ್ಲ, ಒಟ್ಟಿಗೆ ಒಂದ್ ದಿವಸವೇ ಅದು ಇದಾಗ್ಬಾರ್ದು, ಹಾಲು ವೇಸ್ಟ್ ಆಗ್ಬಾರ್ದು. ಅಲ್ಲ ಅನಿತಕ್ಕ, ಎಲ್ಲಾದ್ನು ನಿನಗ್ ಮಾರ್ಕಂಡ್ರೆ ತಿನ್ನೋದು ಉಣ್ಣೋದು ಯಾವಾಗ? ಇಲ್ಲಣ್ಣಯ್ಯ, ಎಲ್ಲ ಮಾರ್ಕೊಳ್ಳಲ್ಲ, ಮಕ್ಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಇಟ್ಟಿನಿ. ಹಂಗೆ ಅಕ್ಕಪಕ್ಕದವ್ರಿಗೂ ಕೊಡ್ತೀನಿ ಕಡದ ಮಜ್ಜಿಗೆನ, ಬೆಣ್ಣೆ ತಕ್ಕತೀನಿ, ಮಜ್ಜಿಗೆ ಯಾರ್ಯಾರು ಬೇಕೋ ಅವ್ರಿಗೆ ಕೊಡ್ತೀನಿ. ಏನೋ ವಸಿ, ನಮ್ಗೂ ನಕ್ಕಸ್ ಬೇಕಲ್ಲ, ಹಂಗಾಗಿ ಒಂದ್ 2 ಅಷ್ಟೇನೆ ಡೈರಿಗೆ ಹಾಕತೀನಿ ಅಣ್ಣಯ್ಯ. ಒಂದ್ ಸೇರ್ ಮಾಡುವಂತ ಅನ್ನೋದಕ್ಕ, ಈಗೇನು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ, ಬಂದ ಹಾಲೆಲ್ಲ ದಿವಸವ ತಂದು ಹೋಯ್ತಿಂದ ಬೆಳಗ್ಗೆ ಸಾಯಂಕಾಲ ಅಂತ ಹೇಳ್ಬಿಟ್ಟು ಒಂದು ಸಾವಿರ ದಿವಸ ಉಳಿಸ್ಕೊಂಡು ವಾರದಲ್ಲಿ ಉಳಿಸ್ಕೊಂಡು ಒಳ್ಳೆ ಮೊಸರು ಮಾಡ್ಕೊಂಡು ಬೆಣ್ಣೆ ತೆಗೆದು ಕಲ್ತ್ಕೋಬೇಕು ನೀನು. ಯಾಕೆ ಅಂತ ಅಂದ್ರೆ ಶಂಕರಣ್ಣ, 15-20 ದಿವಸ ಹುಡುಕ್ತೀನಿ ಕಣಪ್ಪ. ಯಾಕೆ ಅಂತ ಅಂದ್ರೆ ದಗೆ ಜಾಸ್ತಿ ಆಯ್ತಲ್ಲ, ಒಂದ್ ಸ್ವಲ್ಪ ಬೆಣ್ಣೆ ತುಪ್ಪ ತಿಂದ್ರೆ ತಂಪಾಯ್ತದೆ ಅಂತ ಹೇಳ್ಬಿಟ್ಟು ಬೆಣ್ಣೆ ಸಿಗಂಗಿಲ್ಲಪ್ಪ ಎಲ್ಲುವೆ. ಆಮೇಲೆ ನೀನು ಅದೇನ ಹೇಳ್ತಾರಲ್ಲ, ಹಂಗೆ ಎಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಹುಡ್ಕಿದ್ರಂತೆ ಅಂದಂಗೆ, ಈಗ ನಮ್ ಪಕ್ಕದ ಬೀದಿಲಿ ಆ ಕಡೆ ಬೀದಿಲಿ ಎಷ್ಟು ಜನ ನೀನು ಹೊರತಾಗ ಹಾಲಾಕದಿಲ್ಲ, ಮನೆಯಲ್ಲೇ ಮೊಸರು ಮಾಡ್ಕೊಂಡು ಮಜ್ಜಿಗೆ ಕಟ್ಕೊಂಡು ಮಜ್ಜಿಗೆನು ಕುಡಿಯಕ್ ಇಟ್ಕೊಂಡು ದನಕರಿಗೆ ಬಳಸಿ ಬೆಣ್ಣೆ ಮಾಡ್ತಾವ್ರ ಕಣಪ್ಪ. ಈ ಕಾಣಿಗೆ ಈಗ ನೀ ಕೇಳ್ದ ಅನಿತಕ್ಕೆ ಏನಂದ್ಲು, ಮಜ್ಜಿಗೆ ಬೇಕಾದಷ್ಟು ಮಾಡಿ ಇಡ್ತೀನಿ ಅಂತಂದ್ಲು. ಮಜ್ಜಿಗೆ ಮಾಡ್ಬೇಕು ಅಂತ ಯಾವ್ದಿಂದ ಬರ್ತದೆ? ಮೊಸರು ಅಲ್ವಾ, ಬೆಣ್ಣೆ ಏನ್ ಮಾಡ್ತಾರೆ ಕೇಳು ಮತ್ತೆ. ಅಣ್ಣಯ್ಯ, ನಿಜ ಹೇಳ್ತೀನಿ, ಬೆಣ್ಣೆ ಮಾತ್ರ ಮರಕುಲ, ತುಂಬಾ ಮಕ್ಕಳವೇ ವಯಸ್ಸಾದವ್ರವ್ರೆ, ಆಯ್ತಾ? ಬೆಣ್ಣೆ ನಾನೇ ಉಪಯೋಗಿಸ್ಕೊತೀನಿ, ತುಪ್ಪ ಕಾಯಿಸ್ಕೊತೀನಿ. ಅಲ್ಲ, ನೀನು ಬಳಸ್ಕ, ಏನೊಂದು ಒಂದ್ಸಲ ನೀನು ವಾರದಲ್ಲಿ ಒಂದು 4-5 ಸೇರ್ ಆಯ್ತದಲ್ವಾ, ಒಂದ್ 2 ಸೇರ್ ಕೊಡೋಣ. ಹಿಂಗೆ ಆಯ್ತು ಬಿಡಣ್ಣ, ಕೊಡೋಣಂತೆ. ಯಾಕೆ ಅಂತಂದ್ರೆ ನಾನು ನೋಡಪ್ಪ ಮೀನಕ್ಕನ್ ಕೇಳಿದೆ, ಅವಳು ಇಲ್ಲ ಅಂತ ಅಂದ್ರೆ ಡೈರಿಗೆ ಹಾಲುತ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಯಾರ್ಯಾರನ್ನ ಕೇಳಿದೆ, ಅನಿತಕ್ಕನ್ನ ಕೇಳೋಣ ಅಂತ ಅಂದ್ರೆ ಇವ್ಳು ನೋಡಿದ್ರೆ ಇಷ್ಟು ಅರ್ಜೆಂಟ್ ಅಲ್ಲಿ ಹೋಗ್ತಾಳೆ ಡೈರಿಗೆ ಹಾಲಾಗ್ತೀನಿ ಹಾಲಾಗ್ತೀನಿ ಅಂತ ಅನ್ಕೊಂಡು. ಅಣ್ಣಯ್ಯ, ನೀನೇನ್ ಯೋಚನೆ ಮಾಡ್ಬೇಡ, ನಾನೇ ಕೊಡ್ತೀನಿ ನಿಂಗೆ, ಆಯ್ತಾ? ಒಂದ್ 2 ಸೇರ್ ವಾರದಲ್ಲಿ 2 ಸೇರ್ ಕೊಟ್ರೆ ಸಾಕಲ್ವಾ? ನಾನು 4-6 ಜನ ಕೇಳಿ ಬೇಜಾರಾಗ್ಬಿಡ್ತು ಶಂಕರಣ್ಣ. ಈಗ ನಮ್ಮಲ್ಲಿ ಖರಾಬಿದ್ರೆ ನಾನು ಹುಡ್ಕೊಂಡು ಹೋಗ್ತೀನಿ ನಿಂಗೆ. ಅದು ಹೆಂಗಾಯ್ತು ಅಂತಂದ್ರೆ ಅಣ್ಣಯ್ಯ, ಈಗ ಸಂತೆನಲ್ಲಿ ಹೊತ್ತಾರನೆ ಬಂದು ಬೇಗ ಖಾಲಿ ಬರ್ತದೆ, ಜೊತೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡು. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ನೋಡಿದ. ಈಗ 2 ತರವ, ಒಂದು ಹಸಿನ ಬೆಂಡೆ, ಇನ್ನೊಂದು ಎಮೆ ಬೆಂಡೆ ಅಂತವ. ಸಾಲದಕ್ಕೆ ಈ ಸಂತೆನಾಗೆ ವಸಿ, ನಾವು ಹೇಳಬಾರ್ದು ಮೋಸ ಪಾಸ ಅಂತ ಅಂತಾರಪ್ಪ. ಯಾಕಂತಂದ್ರೆ ಒಂದ್ ಸ್ವಲ್ಪ ಹಂಗೆ ತಿಳಿ ಹಳದಿ ಇರ್ತದೆ ಹಸಿಂದು ಅಂತಾರೆ, ಕೆಲವರು ಅಂತಾರೆ ಅದು ಹಸಿಂದಲ್ಲ ಸಿಂದಿದು ಅಂತಂತಾರೆ. ಈಗ ನಾನು ಯಾಕೆ ಮನೆ ಮಟ್ಟಿಗೆ ನೋಡ್ ತಗಬೇಕು ಅಂತಂದ್ರೆ, ಈಗ ಅನಿತಕ್ಕ ಕೊಟ್ಟಿಲ್ಲ ಯಾವ ಹೊಸ ಕಟ್ಟವಳೆ ದನ ಕಟ್ಟವಳೆ ಅಂತ ನಮಗೆ ಗೊತ್ತಿಲ್ವಾ? ಹಿಂಗಾಗಿ ಮದುವೆ ಮುಂಜಿಗೆ ಹೋದ್ರೆ ನಾವೇ ತಾನೆ ಮೈಸೂರು ಮತ್ತೆ ಅಲ್ಲಿ ಹೊಡೆದ್ ಬಿಟ್ಟೋಗ್ಬಿಡ್ತಾಳೆ, ಹೇಳ್ತಾಳೆ ಅಣ್ಣಯ್ಯ ಹಿಂಗ ಹಿಂಗೆ ಹೋಯ್ತಾ ಇದೀನಿ ಶಂಕರಣ್ಣ, ಒಸಿ ನೋಡ್ಕ ಸಂಜೆ ಬರ ತಡ ಆಯ್ತದೆ ಅಂತವ. ಎಷ್ಟೋ ಸಲ ಸಂಜೆ ಬರೋರು ನಾವೇ ಅವ್ಳು ಕೊಟ್ಟಿಗೆ ಹೋಗಿ ಕಟ್ ಬಂದಿಲ್ವಾ? ದನಕರ ಬಿಡ್ತೀನಿ ತಾನೆ, ಹಾಲ್ ಕೇಳ್ತೀನ ನಾನು ವಾಪಸ್ ನಿಂಗೆ ಉಪಯೋಗಿಸ್ರಪ್ಪ ಅಂತ ಹೇಳ ಹೋಗ್ತೀನಿ. ಹೇಳಿದ್ ಈಗ ಏನೇನ್ ನಡೀತದ ಜಗತ್ನಲ್ಲಿ ಅವೆಲ್ಲ ಹೇಳ್ತಾ ಇರ್ತೀವಿ ಅಷ್ಟೇ. ಆದ್ರೆ ನಾನ್ ಹಂಗಲ್ಲ ಬಿಡಣ, ಹೇಳ್ಕೊಂಡು ಸುಮ್ನ ಆಗ್ಬೇಕು. ಏನ ಶಂಕರಣ, ಅದು ನಿಜ ಬಿಡು. ಆಮೇಲೆ ಈ ಬೇಸಿಗೆ ಇಷ್ಟೊಂದು ಜಾಸ್ತಿ ಆಗ್ಬಿಡ್ತಲ್ಲ ಶಂಕರಣ, ಈಗ ನಮ್ಗೆ ಹಿಂಗಾಯ್ತೈತಲ್ಲ, ಮನೆ ಒಳಗೂ ಇರಕ್ ಹಾಕಿಲ್ಲ, ಹೊರಗಡೆ ಇರಕ್ ಹಾಕಿಲ್ಲ, ದನ ಕರ ಕುರಿ ಮರಿ ಎಲ್ಲ ಹೆಂಗಿರ್ತವೆ ಅಂತ. ಆಮೇಲೆ ನೀನ್ ಹೇಳ್ದಂಗೆ ನಾನು ಈಗ ನಿಂಗೆ ಕಳೆದ ವಾರ ಸಿಕ್ತಾಗ ಒಂದ್ ಮಾತು ಹೇಳಿದ್ದೆ, ನೀನು ಸಿಕ್ಕಾಪಟ್ಟೆ ದಗೆ ಆಯ್ತದೆ, ಆರ್ ಸಿ ಸಿ ಮನೆ ಕಟ್ಕೊಂಡಿದ್ಯಾ, ಮನಗಕ್ಕೆ ಹಾಕಲ್ಲ ಅಂತ ಅನ್ನೋದಕ್ಕೆ ಹಂಚಿನ ಮನೆ ಮಾಡ್ಕಂತ ಪಕ್ಕದಲ್ಲೊಂದು ಹಂಚಿನೊಂದು ರೂಮ್ ಮಾಡ್ಕಂತ ಹೇಳಿದ್ದೆ. ಈಗ ನಾವು ಯಾವಾಗ್ಲೂ ಈ ಕೊಟ್ಟಿಗೆ ನಗೆಯ ದನಕರಗಳ ಕಟ್ಟಿಟ್ಕೊಂಡು ಇರಕ್ ಹಾಕಲ್ಲ, ಈ ಮ್ಯಾಕೆ ಮತ್ತೆ ಕುರಿಗಳ ಇಟ್ಕೊಂಡಿರಕ್ ಹಾಕಲ್ಲ. ಆಮೇಲೆ ಎಷ್ಟು ದಿನ ಅಂತ ಅವನ ಒಳಗಡೆ ಕಟ್ಟಾಕ್ದಂಗೆ ಕಾಲು ಹಿಡ್ದಂಗೆ ಇಟ್ಕೊಂಡು ಇರಕಾಯ್ತದೆ. ಆಮೇಲೆ ಈಗ ಹೆಂಗಿರು ಹೊಲದ ಹತ್ರವ ಒಂದಷ್ಟು ಮರ ಗಿಡಗಳು ಇರ್ತಾವಲ್ಲ, ಅಲ್ಲಿ ಕಟ್ಟಾಕಿ ಮೇಯಿಸಂತಂದ್ರೆ ಮಾಡ್ಕೋಬಹುದು. ಆದ್ರೆ ಈ ಕುರಿಗಳ ಕಾಲು ನಿಲ್ತಾವಪ್ಪ, ಒಂದ್ರಿಂದ ಓಡ್ತಾನೆ ಇರ್ತವೆ. ಆಮೇಲೆ ನನಗೆ ಈ ನೀನ್ ಹೇಳಿದ ತಕ್ಷಣ ಒಂದು ಜಪ್ತಿ ಬಂತು ಅಣ್ಣಯ್ಯ. ಈಗ ನಾವೀಗ ದನಕರುಗಳಿಗೆ ಈ ಬೇಸ್ಗೆನಾಗೆ ಒಂದ್ ಸ್ವಲ್ಪ ಕಾಯಿಲೆ ಪಾಯಿಲೆ ಬರ್ತವೆ. ಈ ಹೆಚ್ಚಾಗಿ ನಮ್ದು ಈ ಕುರಿ ಮೇಕೆಗಳವಲ್ಲ, ಅವುಗಳಿಗೆ ಈ ಬಿಸಿಲು ತಡೆಯಕ್ಕಾಗದೆಯಾ, ಏನೇನೋ ಕಾಯಿಲೆ ಬರ್ತದೆ. ಇವನ್ನೆಲ್ಲ ತೋರಿಸಿ ಸರಿ ಮಾಡ್ಕೊಳ್ಳೋದು ಹಂಗೆ ಅಂತೀನಿ. ಈಗ ಈ ಕಾಯಿಲೆ ಸ್ವಲ್ಪ ಬೇಸ್ಗೆಲ್ ಸ್ವಲ್ಪ ಜಾಸ್ತಿನೇ. ಮನುಷ್ಯರಿಗೂ ಅಷ್ಟೇ, ದನಕರಿಗೂ ಅಷ್ಟೇ. ಯಾಕೆಂತಂದ್ರೆ ದಗೆ ಹೆಂಗಿರ್ತದಲ್ಲಪ್ಪ, ಆ ಕಾರಣಕ್ಕೆ ಇಲ್ಲಿಂದ ಯಾವ್ದೇ ಕಾಯಿಲೆ ಬೇಕಾದ್ರು ಬರ್ಬೋದು, ಇದಾಗ್ಬೋದು. ಈ ಸ್ವಲ್ಪ ಬೇಸ್ಗೆ ಟೈಮ್ ಸ್ವಲ್ಪ ಯಾವಾಗ್ಲೂ ಜಾಗ್ರತೆಯಲ್ಲಿ ಇರಬೇಕು. ಈಗ ಇನ್ನೊಂದೇನ್ ಗೊತ್ತಾ, ನೀನ್ ಹೇಳೋದಕ್ಕೆ ವಿಚಾರವಾಗಿ ಹೇಳ್ತೀನಿ ಅಣ್ಣ, ನಾವಾದ್ರೆ ಮಾತಾಡ್ತೀವಿ, ಈಗ ನಮ್ಗ ಅದನ್ನ ಹೇಳ್ಕತ್ತೀವಿ, ಇಲ್ಲಾಂದ್ರೆ ನಮ್ಮ ಮನೆ ಆಚೆಗೆ ಬರಕಲ್ಲ. ಈಗ ಮೊದ್ಲಿಂದ ಹೆಂಗಾಗ್ಬಿಟ್ಟಿದೆ ಗೊತ್ತಾನಿತ್ತಕ್ಕ, ನಾವು ದನ ಕರುಗಳ ಒಂದು ಟೈಮ್ ಇಟ್ಕೊಂಡ್ಬಿಟ್ಟಿದ್ದೇವೆ ಅಂತ, 10:30 ಕೊಟ್ಟಿಗೆ ಬಿಡ್ಬೇಕು, ಕೊಟ್ಟಿಗೆ ಕ್ಲೀನ್ ಮಾಡ್ಬೇಕು ಅಂತವಾ. ಅದ್ರ ಜೊತೆಗೆ ಈಗ ಮ್ಯಾಕೆ ಕುರಿಗಳನ್ನ ಬಿಟ್ಬಿಡ್ತೀವಿ. ಈಗ ಅವುಗಳನ್ನ ಯಾವ ಟೈಮಲ್ಲಿ ಬಿಡ್ಬೇಕು, ಯಾವ ಟೈಮಲ್ಲಿ ಮೇಯಿಸಕ್ಕೆ ಹೊಡ್ಕೊಂಡು ಹೋಗ್ಬೇಕು, ಯಾಕಂದ್ರೆ ಎಷ್ಟು ಬೇಗ ಮನೆಗೆ ಹೊಡ್ಕೊಂಡ್ ಬರ್ಬೇಕು, ಇದನ್ನು ನಾವು ಪರಿಪಾಠ ಈ ಟೈಮಲ್ಲಿ ಮಾಡ್ಕೋಬೇಕಾಯ್ತದಲ್ಲ. ಮಾಡ್ಕೋಬೇಕು. ಯಾಕೆಂತಂದ್ರೆ ಈಗ ಹಿಂದೆಲ್ಲ ಮಾಡರು ಶಂಕರಣ್ಣ, ಇಲ್ಲ ಅಂತ ಅಲ್ಲ. ಯಾಕೆಂತಂದ್ರೆ ಈಗ ದನಕರುಗಳು ನೋಡಪ್ಪ ಯಾವತ್ತೂ ಮಾತಾಡಿಲ್ಲ, ನಾವಂತೂ ಮಾತಾಡ್ತೀವಿ. ಅವು ಹಿಂದೂ ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಆಯ್ತಾ, ಮಾತಾಡದೇ ಇದ್ರು ಕೂಡ ಅವತ್ತು ಕಷ್ಟ ಏನು ಅಂತ ಅರ್ಥಗಳ ಅಂತ ಒಂದು ಮನಸ್ಥಿತಿ ಇತ್ತು. ಈಗ ಅವು ವರ್ಷಪೂರ್ತಿ ನಮಗೋಸ್ಕರ ಗೈತವೆ, ಹೊಲಕಟ್ಟು ಉತ್ತರ ಉಳ್ತವೆ, ಮರ ಹೊಡೆದ್ರೆ ಹೊಡೆಸ್ಕೊತವೆ, ಹೊಡಿಬಹುದು, ಎಲ್ಲಾನು ಮಾಡಬಹುದು. ಇನ್ನ ಇವಿರ್ತಾವಲ್ಲ, ಇವು ಕರ ಹಾಕೋದು, ಹಾಲ್ ಕೊಡೋದು, ಸಗಣಿ ಕೊಡೋದು, ಮೊಸರ ಇವೆಲ್ಲ ಸಿಗ್ತದಪ್ಪ. ಅದೆಲ್ಲನೂ ಈಗ ಸಾವಿರಾರು ವರ್ಷಗಳಿಂದ ಮನುಷ್ಯ ಅದ್ರ ಜೊತೆ ಒಡನಾಟ ಮಾಡಿ ಮಾಡಿ ಮಾಡಿ ಮಾಡಿ ಅರ್ಥ ಮಾಡ್ಕೊಬಿಟ್ಟಿದ್ದ. ಈಗ ಒಡನಾಟವೇ ಇಲ್ವಲ್ಲಪ್ಪ ಜಾಸ್ತಿ. ಈಗ ನಾನು ನೀನು ವಾರಕ್ಕೊಂದ್ಸರಿ ಇಲ್ದಿದ್ರೆ ವಾರದಲ್ಲಿ 3-4 ಸರಿ ಸೇರ್ತೀವಿ, ಮಾತಾಡ್ತೀವಿ. ನಿನ್ ಕಷ್ಟ ನನಗೆ ಗೊತ್ತು, ನನ್ನ ಕಷ್ಟ ನಿನಗೆ ಗೊತ್ತು. ನಾವಿಬ್ರು ಸೇರ್ದಾನೆ ಎಲ್ಲೋ ವರ್ಷಕ್ಕೊಂದ್ಸರಿ ಇಲ್ಲ 4 ವರ್ಷಕ್ಕೊಂದ್ಸರಿ ಬಂದ್ರೆ ಏನಾಯ್ತದ ಕತೆ? ಕಷ್ಟ ಸುಖ ಕೇಳೋರು ಹೇಳ್ಕೊಳ್ಳೋದಾರ್ಗೆ ಹೇಳ್ಕೊಳ್ಳೋದಾರ್ಗೆ ನಿಂದ ಏನಾಗಿರ್ತದೆ ಅಂತ ನನಗೆ ಗೊತ್ತಿರಕ್ಕಿಲ್ಲ, ನಂದೇನು ಅಂತ ನಿನಗೆ ಗೊತ್ತಿರಕ್ಕಿಲ್ಲ. ಈಗ ಕೆಲವು ವಿಷಯಗಳಲ್ಲಿ ಹೆಂಗಾಗ್ಬಿಡ್ತದೆ ಅಂದ್ರೆ ಶಂಕರಣ್ಣ, ಬಾರಿ ಕ್ಲೋಸ್ ಆಗಿರ್ತೀವಿ. ಎಲ್ಲಿ ಓದುವಾಗ, ಸ್ಕೂಲ್ ಅಲ್ಲಿ, ಹಾಸ್ಟೆಲ್ ಅಲ್ಲಿ, ರೂಮ್ ಅಲ್ಲಿ, ಊರಲ್ಲಿ, ಬಾರಿ ಅಂದ್ರೆ ಬಾರಿ ಕ್ಲೋಸ್ ಆಗಿರ್ತೀವಿ. ಒಂದ್ ಸ್ವಲ್ಪ ಗ್ಯಾಪ್ ಆಗ್ಬಿಡ್ತು ಅಂತ ಅಂದ್ರೆ 4-5 ಗ್ಯಾಪ್ ಆಗ್ಬಿಡ್ತು ಅಂತ ಓದ್ಕೊಂಡು ಅವ್ನ್ ಪಾಡ್ಕೊಂಡು ಹೋದ, ಅವನ್ ಯಾವ್ದೋ ಒಂದ್ ವೃತ್ತಿ ಮಾಡ್ತಾನೆ, ನಾನ್ ಯಾವ್ದೋ ಒಂದ್ ವೃತ್ತಿ ಮಾಡ್ತಿದ್ದೀನಿ ಅಂತ ಅಂದಾಗ ಅದ್ರಲ್ಲದ್ರಲ್ಲಿ ಬ್ಯುಸಿ ಆಗ್ಬಿಡ್ತಾರೆ. ಗ್ಯಾಪ್ ಆಗ್ಬಿಟ್ಟು ಒಂದ್ 4-5 ಆದ್ಮೇಲೆ ಅವ್ರು ಸಿಕ್ಬಿಟ್ರೆ ಒಂದ್ 10 ಮಾತಾಡಬಹುದು ಅಷ್ಟೇ, ಹೆಂಗಿದ್ಯಾ ಏನೋ ಕತೆ ಅಂತ ಹೇಳ್ಬಿಟ್ಟು. ಅದರಿಂದ ಮುಂದಕ್ಕೆ ಮಾತಾಡಕ್ ಆಗಲ್ಲ. ಯಾಕೆ ಅಂತ ಅಂದ್ರೆ ಒಡನಾಟ ಇರೋದಿಲ್ವಲ್ಲ, ಒಡನಾಟ ಇದ್ರಷ್ಟೇ ನಾವು ಚೆನ್ನಾಗಿ ಒಂದು ಒಳ್ಳೆ ಸಂಬಂಧನ ಕಟ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದ್ ಒಳ್ಳೆ ಸ್ಪಂದನನ್ನು ಬರ್ತದೆ. ನಾನು ಏನ್ ಹೇಳ್ತಿದ್ದೀನಿ ಅದಕ್ಕೆ ನೀನ್ ಸ್ಪಂದಿಸ್ತೀಯ, ನೀನ್ ಹೇಳೋದಕ್ಕೆ ಅನಿತಕ್ ಸ್ಪಂದಿಸ್ತಾಳೆ, ಅನಿತಕ್ಕೆ ಹೇಳೋದಕ್ಕೆ ಇನ್ನೊಬ್ರು ಸ್ಪಂದಿಸ್ತಾರೆ. ಹಿಂಗೆ ಏನಂತಂದ್ರೆ ಈ ಒಡನಾಟ ಅನ್ನೋದು ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳೋ ಚೆನ್ನಾಗಿರ್ತದೆ, ಆಗಾಗ ಸಿಕ್ಕಿ ವಿಚಾರಗಳನ್ನ ಹಂಚ್ಕೊಂಡ್ರೆ ಮಾತ್ರ. ಆಮೇಲೆ ನಾವು ಎಲ್ಲಾರ ಹತ್ರನು ಎಲ್ಲ ವಿಷಯನೂ ಹಂಚ್ಕೊಳಕ್ ಆಗಿಲ್ಲ. ನಮ್ಗೆ ಯಾರ ಆತ್ಮೀಯರು ಅವ್ರ ಹತ್ರ ನಮ್ ಕಷ್ಟ ಸುಖಗಳು ಹೇಳ್ಕೋಬಹುದು ಅಂತೀವೋ ಅಂತರ್ತೋ ಮಾತ್ರ ಹಂಚ್ಕೋಬಹುದು ಅಷ್ಟೇ. ಹಂಗಾಗಿ ನಮ್ಗೆ ಯಾರ ಆಪ್ತರು ಅನ್ಸುತ್ತೆ ಅಂತವ್ರ ಜೊತೆ ನಾವು ಮನ್ಸ್ ಬೀಚ್ ಮಾತಾಡ್ಬೇಕು. ಹಿಂಗೆ ಈ ಮನುಷ್ಯ ಜನ ಜಾನುವಾರದಿಂದ ಒಂಚೂರು ದೂರಾದಂಗೆ ಅವ್ರದ್ದು ಏನ್ ನಾಡಿ ಮಿಡ್ತಾ ಅಂತ ಅರ್ಥ ಆಯ್ತಿಲ್ಲ, ಅವ್ರ ಕಷ್ಟ ಸುಖ ಏನೋ ಅಂತ ಹೇಳಿ ಅರ್ಥ ಆಯ್ತಿಲ್ಲ. ಇನ್ನೊಂದ್ ಮಾಡ್ತಾರಿ ಏನಂದ್ರೆ ಹೋಗ್ಬಿಟ್ಟು ಅಲ್ಲಿ ದನಗಳನ್ನ ಕೂಡಾಕ್ ಬರೋದು, ಅಲ್ಲಿ ಗಂಟ ಅಗ್ಗ ಹಾಕ್ಬಿಟ್ಟು ಕಟ್ಟಾಕ್ಬಿಟ್ಟು ಬರೋದು, ಬೆಳಗ್ಗೆ ಕಟ್ಟಾಕೋದು, ಸಾಯಂಕಾಲಕ್ಕೆ ಹೋಗಿ ಇಟ್ಕೊಂಡ್ ಬರೋದು. ಅವಾಗ ಏನಾಗ್ಬೇಕಾದ್ರೂ ಪಾಡು ಅಗ್ಗ ಕಟ್ಟಿರ್ತಾರ, ಎಲ್ಲಿವರೆಗೂ ನೆಟ್ಕೋತ ಅಲ್ಲಿವರೆಗೂ ಮಾತ್ರ ಮೇಕೆ, ಮುಂದಕ್ಕೆ ಇಲ್ಲ ಜಾಗ ಪಾಪ ಕಟ್ಟಿರ್ತಾರಲ್ಲ. ಶಂಕರಣ್ಣ ಈಗ ಈ ಬೇರೆ ಟೈಮಲ್ಲಿ ಸ್ವಲ್ಪ ಹೊರಗಡೆ ಎಲ್ಲ ಮೇಯಿಸಬಹುದು, ಈ ಬಿಸಿಲಲ್ಲಪ್ಪ ಅಂತ ಟೈಮಲ್ಲಿ ಹೊಲದ ಹತ್ರ ಎಲ್ಲಿ ಹಲಸಿನ ಮರ ಇರ್ತದೆ ಅಂತ ಕಡೆ ಒಂಚೂರು ನೆರಳು ಅಂತ ವ್ಯವಸ್ಥೆ ಮಾಡಿ ಹೆಂಗೋ ಸಾಕೊಂಡು ಇರೋದು. ಈಗ ಆ ತರದ ಯಾಕೆ ನನಗೆ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಇರೋದ ಕಾರಣ ಅಂತಂದ್ರೆ ಈಗ ನಾವು ಜಮೀನ್ಗಳ ಹತ್ರ ಆಗ್ಲಿ ಅಲ್ಲಿ ಮರನೇ ಕಾಣಕ್ಲಿವಲ್ಲಪ್ಪ, ಕಾಣದಿಲ್ವಲ್ಲ, ಬಡ ಬಯಲ್ ಮಾಡಾಕ್ಬಿಟ್ಟಿದೀವಿ ಆ ಕಾರಣಕ್ಕಾಗಿ. ಆಮೇಲೆ ಆಗ್ಲೇ ಹೇಳ್ತಿದ್ದಲ್ಲಪ್ಪ ನೀನು ಬೇಸ್ಗೆಲ್ ಸ್ವಲ್ಪ ಇದು ರೋಗ ರುಜಿನ ಜಾಸ್ತಿ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡು ಈಗ ಎಲ್ಲಾವುದನ್ನು ನೋಡೋದು ಬೇಡ, ಜನ ಜಾನುವಾರಲ್ಲಿ ಈ ಕುರಿ ಆಗ್ಬೋದು, ಮರಿ ಆಗ್ಬೋದು, ದನ ಆಗ್ಬೋದು, ಎತ್ತಾಗ್ಬೋದು, ಆ ಕಣ್ಣು ನೋಡ್ಬಿಟ್ರೆ ಸಾಕು ಗೊತ್ತಾಗ್ಬಿಡ್ತದೆ. ಕಣ್ಣು ನೋಡ್ಬಿಟ್ರೆ ಅದು ಆರೋಗ್ಯವಾಗಿ ಐತೋ ಇಲ್ವೋ ಅಂತ. ಅದು ಯಾವಾಗ ಗೊತ್ತಾಯ್ತದ ಗೊತ್ತಾಣಯ್ಯ, ನೀನ್ ಆಗ್ಲೇ ಹೇಳ್ದಲ್ಲ ಅವ್ರಗಳ ಜೊತೆ ನಮ್ದು ಒಡನಾಟ ಇದ್ರೆ ಮಾತ್ರ ಅವುಗಳದ್ದು ಗೊತ್ತಾಯ್ತದೆ, ಆಗು ಹೋಗು ಗೊತ್ತಾಗೋದು. ಶಂಕರಣ್ಣ ಅಣ್ಣಯ್ಯ, ಅದು ಸತ್ಯವಾದ ಮಾತು ಹೇಳ್ದೆ. ಕಣ್ಣಲ್ಲೇ ಹೇಳ್ತವೆ, ನನಗೆ ಹಸಿವಾಯ್ತಾ, ನೀರ್ ಕುಡಿಬೇಕಾ, ಹುಲ್ ತಿನ್ಬೇಕಾ, ಇಲ್ವಾ ಎಲ್ಲ ತಿಂದಾದ್ಮೇಲೆ ಎಷ್ಟು ಖುಷಿ ಆಗಿದ್ದೀನಿ ಅಂತಾನು ಕಣ್ಣಲ್ಲೇ ಹೇಳ್ತಾರೆ. ದನಕರಿಂದು ಶಂಕರಣ್ಣ, ಕಣ್ಣು ಪೂರ್ತಿ ಹೊಳಪಾಗಿರ್ಬೇಕು, ಬ್ರೈಟ್ನೆಸ್ ಅಂತೀವಲ್ಲ, ಹಂಗ ಒಳ್ಳೆ ಹೊಳಪಾಗಿತ್ತು ಅಂತ ಅಂದ್ರೆ ಅದು ಆರೋಗ್ಯವಾಗೈತೆ ಅಂತ ಹೇಳ್ಬಿಟ್ಟು ತಿಳ್ಕೊಬಿಡ್ಬೋದು. ನಾವು ಹೊಳಪು ಕಡಿಮೆ ಆಯ್ತು ಅಂತ ಅಂದ್ರೆ ಏನೋ ತೊಂದ್ರೆ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಯ್ತು. ಆಮೇಲೆ ಪೂರ್ತಿ ಸ್ವಚ್ಛವಾಗಿರ್ಬೇಕು ಕಣ್ಣು, ಅದು ಬಿಟ್ಟಿರ್ತದಲ್ಲ ಅವಾಗ ನೋಡಿದ್ರೆ ಸ್ವಚ್ಛವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಆಮೇಲೆ ಕಣ್ಣಲ್ಲಿ ಏನೋ ಸೋರ್ತಾ ಇರಬಾರ್ದು, ನೀರ್ ಇಳಿತಾ ಇರಬಾರ್ದು. ಸ್ವಚ್ಛವಾಗಿಲ್ಲ, ಏನೋ ಸ್ವಲ್ಪ ಮಬ್ಬುಗಿ ಹೊಡಿತೈತೆ, ಒಂದ್ ಸ್ವಲ್ಪ ಏನಾದ್ರೂ ಸೋರ್ತೈತೆ ಅಂತ ಅಂದ್ರೆ ಇದು ಏನೋ ಸ್ವಲ್ಪ ಸಮಸ್ಯೆ ಐತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಒಳಗಡೆ ಸ್ವಲ್ಪ ರಕ್ತ ಪಕ್ತ ಕಟ್ಕೊಂಡಂಗೆ, ಈ ಒಂಥರ ಕಟ್ಟದಂಗೆ ಕೆಲವು ಇರ್ತದೆ, ಹಂಗ ಆಯ್ತು ಅಂತ ಅಂದ್ರೆ ಏನೋ ಇದು ತೊಂದರೆ ಐತೆ, ಏನೋ ಆರೋಗ್ಯದ ಸಮಸ್ಯೆ ಇದೆ ಅಂತ ನಾವು ತಿಳ್ಕೋಬೇಕು. ಇದ್ಯಾವ್ದು ಇಲ್ಲ ಅಂತ ಅಂದ್ರೆ ನೋಡಪ್ಪ, ಇದು ಅದು ಯಾವ್ದು ಲಕ್ಷಣ ಇಲ್ಲ, ಹೆಪ್ಪು ಕಟ್ಟಿಲ್ಲ, ಕಣ್ಣು ಏನೋ ಸೋರ್ತಾ ಇಲ್ಲ, ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ಸ್ವಚ್ಛವಾಗೈತೆ, ಒಳ್ಳೆ ಹೊಳಪೈತೆ ಅಂತ ಅಂದ್ರೆ ಇದು ಚೆನ್ನಾಗೈತೆ, ಆರೋಗ್ಯವಾಗೈತೆ ಅಂತ. ಶಂಕರಣ್ಣ, ಅಣ್ಣೆ ಎಲ್ಲ ಗಮನಿಸ್ಕೊಂಡಿದ್ದೀನಿ. ಅಣ್ಣೆ ಹೇಳ್ತಿದ್ರು ಹೇಳ್ತಿದ್ರೆ ನಮ್ಮ ಮನೆ ಕುರಿ ಎಲ್ಲ ನನ್ನ ಕಣ್ ಮುಂದೆ ಬರ್ತದವೆ, ದನ ಕುರಿ ಎಲ್ಲವ. ಏನು ಪ್ರತಿಯೊಂದು ಹೋಗಿ ನೋಡ್ಬೇಕು ಅಂತ ಅಲ್ಲ, ಮೇಯುವಾಗ ಮಾಡುವಾಗ ಸುಮ್ಮನೆ ಏನಾದ್ರೂ ಹೇಳಿದ ಲಕ್ಷಣ ಕಂಡು ಬಂತ, ಕಂಡು ಬಂದ್ರೆ ಏನೋ ತೊಂದರೆ ಐತೆ ಅಂತ ಅನ್ಕೊಂಡು ಮುಂಜಾಗ್ರತೆ ತಗೋಬೇಕಾಗ, ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು. ಈಗೆಲ್ಲವ ಹೆಂಗೆ ಅಂದ್ರೆ ಶಂಕರಣ, ಈಗ ಬೇಸಿಗೆ ಅಲ್ವಪ್ಪ, ಈಗ ಮೇವು ಗೀವು ಕಡಿಮೆ ಅಂತ ಅಂತ ಅನ್ಕೊಂಡು ಏನ್ ದೂರ ಹೋಯ್ತಾರೆ ಕುರಿ ಮಂದೆ ಮಾಡರು ಇವರೆಲ್ಲ, ಭಾರಿ ದೂರಕ್ಕೆ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಯಾಕಂದ್ರೆ ಮೇವು ಹುಡಿಕೊಂಡು ಹೋಗೋದು. ಹೌದೌದು. ಈಗ ನಮ್ಮಲ್ಲಿ ಕಡಿಮೆ, ಈ ಕುರಿ ಮೇಕೆ ಸಾಕೋದು ಕಡಿಮೆ, ಆಮೇಲೆ ಅವನ್ನ ಹೊಡ್ಕೊಂಡು ಹೋಗೋದು ಕಡಿಮೆ ಹೊರಗಡೆ. ಆದ್ರೆ ಎಲ್ಲಿ ಜಾಸ್ತಿ ಉಷ್ಣಾಂಶ ಐತೆ, ಈ ಬಳ್ಳಾರಿ, ಆಮೇಲೆ ಹೊಸಪೇಟೆ, ಚಿತ್ರದುರ್ಗ, ಮೊಳಕಾಲ್ಮೂರು, ಈ ಹರಪನಹಳ್ಳಿ, ಈ ಕಡೆಯಿಂದ ಅಲ್ಲವ, ಒಟ್ಟು ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕದಿಂದ ಎಲ್ಲಿ ಉಷ್ಣ ಜಾಸ್ತಿ ಇರ್ತದ ಅವರು ಈ ಕಡೆಗೆ ಬಂದ್ಬಿಡ್ತಾರೆ. ಈ ಕಡೆಗೆ ಬಂದ್ಬಿಟ್ಟು ಇಲ್ಲಿ ಎಲ್ಲೆಲ್ಲಿ ಮೇವಿರ್ತದ ಅಲ್ಲಿ ಮೇಯಿಸ್ಕೊಳ್ಳೋದು ನೀಟ್ ಆಗಿ, ಎಲ್ಲಾರು ಒಂದ್ ಕಡೆ ಯಾರು ಸಿಕ್ಕಿದ್ರೆ ಮಂದೆಗಿಂದ ಬಿಟ್ಕೊಳ್ಳೋದು, ಈ ತರದನ್ನ ಮಾಡ್ಕೊಂಡು ಇರ್ತಾರೆ. ಈ ಬೇಸಿಗೆಲಿ ಆಗ್ಲೇ ಹೇಳದಂಗೆ ಸ್ವಲ್ಪ ಜಾಸ್ತಿ ರೋಗ ರುಜಿನ ಅಂತ ಹೇಳಿದ್ವಲ್ಲ, ಏನಾದ್ರೂ ಒಂದ್ ಏನಾದ್ರೂ ಕಂಡು ಬಂತು ಅಂತ ಅಂದ್ರೆ ಏನಿಗೆ ನಾನು ಹೇಳದಂಗೆ ಕಣ್ಣು ಹೊಳಪಿಲ್ಲ ಅಂತ ಅಂದ ತಕ್ಷಣ ಅದನ್ನ ನಾವು ಈಗ ಏನು ನಮ್ ಹಿಂಡಿರ್ತದ ಅದರಿಂದ ಬೇರೆ ಇಟ್ಬಿಡ್ಬೇಕು. ಅಂದ್ರೆ ಯಾವ್ದು ಕಾಣಿಸ್ಕೊಂಡೈತೆ ಆ ಮೇಕೆನೋ ಅಥವಾ ಕುರಿನೋ ಗುಂಪಿನ ತೆಗೆದು ಹೊರಗಡೆ ಇಡ ಅಂತ, ಸಪರೇಟ್ ಇರಿಸಬೇಕು ಅಂತ. ಯಾಕೆ ಅಂತ ಅಂತಂದ್ರೆ ಈ ಸೋಂಕು ರೋಗ ಹರಡೋದು ಗೊತ್ತಲ್ಲ, ಪೈಗೆಲ್ಲ ಅನುಭವಿಸಿದ್ವಲ್ಲ ನಾವು, ಎರಡು ವರ್ಷದಿಂದ ಅದನ್ನೇ ಅನುಭವಿಸ್ತಿರೋದಲ್ಲ, ಹಂಗಾಗಿ ಬೇರೆದ್ಕಿಂತಲೂ ಇದು ಬಾರಿ ಚೆನ್ನಾಗಿ ನಮ್ಗೆ ಅರ್ಥ ಆಯ್ತದೆ. ಆಯ್ತಾ, ಆಮೇಲೆ ಏನಾದ್ರೂ ಈ ಸಣ್ಣ ಪುಟ್ಟ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಯಾವ್ದಾದ್ರು ಒಂದು ಕುರಿ ಪರಿ ಸತ್ಬಿಡ್ತು ಅಂತ ಅಂದ್ರೆ ಅದ ಸ್ವಲ್ಪ ಸೂಕ್ತವಾಗಿ ವಿಲೇವಾರಿ ಮಾಡ್ಬೇಕು ಅಂತ, ಸುಟ್ಟಾಕದ ಹುಟ್ಟಾಕದ ಏನೋ ಒಂದ್ ಮಾಡ್ಬೇಕು. ಆಮೇಲೆ ಹಿಂಗೇನಾದ್ರು ಸಮಸ್ಯೆ ಕಣ್ತು ಏನಾದ್ರು ಬರ್ತೈತೆ, ಕಣ್ ಸೋರ್ತೈತೆ, ಇನ್ನೊಂದಾಯ್ತೈತೆ ಅಂತ ಅಂದ ತಕ್ಷಣವ ಈಗ ಎಲ್ಲ ಕಡೆನೂ ದನದ ಆಸ್ಪತ್ರೆ ಇದ್ದೇ ಇರ್ತವೆ, ಸಿಗ್ತಾರೆ. ಈಗ ಒಂದು ಮೂರ್ನಾಲ್ಕು ಹಳ್ಳಿಗಂತೂ ಒಂದು ದನ ಆಸ್ಪತ್ರೆ ಅವ್ರ ಗಮನಕ್ಕೆ ತರಬೇಕು ಫಸ್ಟ್. ಯಾಕೆ ಅಂತ ಅಂತಂದ್ರೆ ಇದು ಬಾರಿ ಮುಖ್ಯ, ಯಾಕೆಂದ್ರೆ ನಮ್ಮ ವಲ್ದನೆ ಹರಡ ಅಂತ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಬೇರೆಯವಕ್ಕೆಲ್ಲ ಹರಡ ಅಂತದ್ದು ಇರ್ತದಲ್ಲ, ಅದೇ ನಾವು ತಡೆಯಕ್ಕೂ ಹಾಕಿಲ್ಲ, ಹರಡಿದ ಮೇಲೆ ನಾವು ಅದನ್ನ ಗುಣಪಡಿಸಲಿಕ್ಕೂ ಆಗಲ್ಲ. ಅದೇ ಸರ್ಕಾರದವರಿಗೆ ನಾವು ಮಾಹಿತಿ ಕೊಟ್ರೆ ಅವರು ಒಂದಷ್ಟು ಬೇಗ ಬಂದು ಮಾಡಿ ಏನ್ ಕ್ರಮ ತಗೊಳ್ಬೇಕು, ಇದೇನ್ ಕಾಯಿಲೆ, ಯಾಕೆ ಬಂದೈತೆ, ಏನ್ ಮಾಡ್ಬೇಕು, ಈ ತರದವೆಲ್ಲ ಚುಚ್ಚು ಮದ್ದು ಲಸಿಕೆ ಅವನ್ನೆಲ್ಲ ಕೊಟ್ಟು ಒಂಚೂರು ಹುಷಾರು ಮಾಡ್ತಾರೆ, ಬೇರೆಯವ್ರಿಗೆ ಹರಡೋದನ್ನ ತಡಿತಾರೆ. ಅದಕ್ಕೋಸ್ಕರ ಫಸ್ಟ್ ನಾವ್ ಅದ್ ಮಾಡ್ಬೇಕು. ಆಮೇಲೆ ನಾವು ಗುಂಪಿನಲ್ಲೊಂದು ಕಂಡು ಅಂತ ಹೇಳಿದ್ನಲ್ಲ, ನಾನು ಕಂಡ ತಕ್ಷಣ ಬರೀ ಸಪರೇಟ್ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ನಾವ್ ಏನ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು. ನಮ್ಮ ಊರಲ್ಲೇ ಇರ್ತದಲ್ಲಪ್ಪ ದನದ ಆಸ್ಪತ್ರೆ ಇರ್ತದ, ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಇಂತ ಲಕ್ಷಣ ಐತೆ, ಈ ಲಕ್ಷಣ ಹೇಳ್ಬಿಟ್ಟು ಗೊತ್ತಾಗ್ತದ ಅವ್ರಿಗೆ, ಇಂತ ಲಕ್ಷಣ ಇದ್ರೆ ಈ ತರ ಸಮಸ್ಯೆ ಇದು ಅಂತ ಗೊತ್ತಾಗುತ್ತೆ. ಅಣ್ಣ ಅದು ಮೇವು ತಿಂತೈತಾ, ನೀರ್ ಕುಡಿತೈತಾ ಅಂತ ಅದನ್ನು ಗಮನಿಸ್ಕೋಬೇಕಲ್ವಾ. ಅಲ್ಲ, ಅದು ಒಂದು ಮುಖ್ಯ ಲಕ್ಷಣ. ಯಾಕೆಂತಂದ್ರೆ ನಾನು ಕಣ್ಣಿಂದ ಅಷ್ಟೇ ಹೇಳಿದ್ನಲ್ಲ, ಈ ಕಣ್ಣಿಂದು ಬಹಳ ಪ್ರಾಥಮಿಕವಾಗಿ ಗೊತ್ತಾಗ, ಅದು ರೋಗ ಉಲ್ಮಣಿಸ್ತಂಗೆ ಮೇವು ಬಿಟ್ಬಿಡ್ತದೆ, ನೀರ್ ಕುಡಿತದೆ, ಇವೆಲ್ಲ ಸೂಚನೆಗಳು. ಅಂದ್ರೆ ಅದಕ್ಕೆ ಆಯಾಸ ಆಗ್ತಿರ್ತದಲ್ಲ, ಯಾವ್ದ್ರಲ್ಲಿ ಲವ್ ಲವ್ಗೇನು ಇರಕ್ಕಿಲ್ಲ, ಚಟುವಟಿಕೆನೂ ಇರಕ್ಕಿಲ್ಲ, ಮುಂಕ ಆಗಿರ್ತದೆ, ತಿನ್ನಕ್ಕಲ್ಲ, ಕುಡಿಯಕ್ಕಲ್ಲ, ಆಮೇಲೆ ಏನಾಯ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಅಣ್ಣ ನಾನು ಈಗ ನೀನ್ ಹೇಳೋ ವಿಚಾರ ಕನ್ಕಂದೆ, ಈಗೆಲ್ಲವ ನಮ್ಮ ಮೇಲ್ಭಾಗದಿಂದವ ಎಲ್ಲ ಈ ಕಡೆ ಹಿಂಗೆ ಮಂದೆ ಬಿಡಕ್ಕೆ ಇದು ಮೇವಾಗಿ ಹೊಡ್ಕ ಬರ್ತಾರ ಅಲ್ವಾ, ಅಲ್ಲೇನಾದ್ರೂ ಒಂದು ಎರಡು ಪ್ರಾಣಿ ಕಾಣಿಸ್ಕೊಂಡಾಗ ಬೇರೆ ಇರ್ತದ್ರ ಹೆಂಗಿರುತ್ತೆ, ಎಲ್ಲ ಗುಂಪಲ್ಲೇ ಇರ್ತವೆ, ಬೇರೆ ಇರ್ತದ ಸ್ವಲ್ಪ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ, ಆದ್ರೂ ಏನಾದ್ರು ಪ್ರಯತ್ನ ಮಾಡೋದು ಸ್ವಲ್ಪ ದೂರದಲ್ಲಿ ಎಲ್ಲ ಮನೆಗಿಂತ ಬಿಡ್ತೀವಲ್ಲ. ಓ ಆಗ ಕನ್ನಡ ಸಂದರ್ಭದಲ್ಲಿ ಹೊರಗಡೆ ಸ್ವಲ್ಪ ಒಂದು ದೂರದಲ್ಲಿ ಇಡ್ತದ, ದೂರದಲ್ಲಿ ಇಟ್ಟು ತಕ್ಷಣ ಚಿಕಿತ್ಸೆ ಕೊಡಿಸ್ಬೇಕು. ಡಾಕ್ಟರ್ ಕೇಳ್ಬಿಟ್ಟು ಹೇಳ್ತಾರೆ ಇದೇನು ಕಾಯಿಲೆ ಏನ್ ಕಸಲೆ ಅಂತ ಕೇಳಿದ್ರೆ ಹಿಂಗ ಹಿಂಗ ಆಗೈತೆ ಈ ತರ ಮಾಡು ಅಂತ ಹೇಳ್ತಾರಲ್ಲ, ಅದಕ್ಕೆ ನೀಟಾಗಿ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಕೊಂಡು ಎರಡು ಮೂರು ದಿವಸ ಅದೇ ಒಂದು ಸ್ಥಳದಲ್ಲಿ ಇದ್ದು, ಯಾಕಂದ್ರೆ ಬೇರೆ ಸ್ಥಳಕ್ಕೆ ಹೋದ್ರೆ ಈ ಪರಸ್ಥಳದಲ್ಲೂ ಹರಡ ಅಂತ ಗಾಳಿಯಿಂದ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಜಾಸ್ತಿ ದೂರ ಹೋಗ್ಬಾರ್ದು, ಅಲ್ಲೇ ಚಿಕಿತ್ಸೆ ಕೊಡಿಸ್ಕೊಂಡು ಅದು ವಾಸಿ ಮಾಡ್ಕೊಂಡು ಮುಂದ್ಕೋಬೇಕು. ಆಮೇಲೆ ಈಗ ಏನ್ ಈಗ ಮಂದೆ ಬಿಟ್ಕೊಂಡ್ ಬರ್ತಾರಲ್ಲ ಅವರು ಹೋಗೋದಕ್ಕಿಂತ ಮೊದ್ಲು ತಿಳ್ಕೊಬೇಕು, ಈಗ ನಿಮ್ಮೂರಲ್ಲಿ ಏನ್ ಕತೆ ಐತೋ ಇಲ್ವೋ, ಇಲ್ಲ ಅಂದ್ರೆ ಮುಂದಿನ ಊರದಿಂದ ಹೆಂಗೆ ಹೋಗೋದಾರಿ ಬಗ್ಗೆ ಮೊದ್ಲೇ ತಿಳ್ಕೊಂಡಿರ್ಬೇಕು. ಕಾಯಿಲೆ ಕಸಲ ಅವ, ಯಾಕಂದ್ರೆ ಇವಕ್ಕೂ ಬಂದ್ಬಿಡ್ತಾವಲ್ಲಪ್ಪ, ಅವೇನ್ ಒಂದು ಎರಡು ಇರೋದಿಲ್ಲ, ನೂರಾರು ಸಾವಿರಾರು ಇರ್ತಾವ, ಒಂದೊಂದು ಹಿಂಡು ಒಂದು ಮಂದೆ ಅಂತ ಸ್ವಲ್ಪ ತಿಳಿದು ಮಾಡಿ ಹೋಗೋ ಅಂತದ್ದು ಒಳ್ಳೇದು. ಮುಂಜಾಗ್ರತೆಗೆ ಅವರು ಕ್ರಮ ತಿಳ್ಕೊಬೇಕು. ಶಂಕರಣ್ಣ, ನಾವು ಹೋದ ವರ್ಷ ಕುರಿ ಮಂದೆ ಒಂದ್ ವಾರ ನನ್ನ ತೋಟದಲ್ಲಿ ಬಿಡಿಸಿದ್ನ, ಅವ್ ಎಷ್ಟು ಚೆನ್ನಾಗಿ ಅಬದ್ಧ ಆಯ್ತು ಅಂತ ತೋಟಕ್ಕೆ ಹೋದ ವರ್ಷ ಬಿಡಿಸಿದ್ದು, ಈ ಸತಿ ಅಷ್ಟು ಫಸಲು ಚೆನ್ನಾಗಿ ಬಿಡ್ತದೆ. ಒಂದ್ ವಾರ ಬಿಡಿಸಿದ್ದೆ ಅಣ್ಣ, ಚೆನ್ನಾಗಿ ಗೊಬ್ಬರ ಆಯ್ತು. ನೀ ಹೇಳ್ದಂಗೆ ಅದ್ ಸಪರೇಟ್ ಇಡ್ಬೇಕು ಅಂದಲ್ಲ, ಒಂದ್ ಎರಡು ಕುರಿಮರಿಗೆ ಹಂಗೆ ಆಯ್ತು. ಅವ್ರ ಏನ್ ಮಾಡಿದ್ರು ಅಂದ್ರೆ ಒಂದ್ ತಟ್ಕೆ ಕಟ್ಕೊಂಡ್ರು ಸಪ್ರೇಟ್, ಚೆನ್ನಾಗಿರೋವೆಲ್ಲ ಒಂದ್ ಕಡಿಕೆ, ಈ ಒಂದ್ ನಾಲ್ಕು ತಟ್ಕೆವು ಒಂದ್ ಕಡಿಕೆ, ಒಂದೇ ತೋಟ ತೊಳಕಲ್ಲ ಇನ್ನೇನು, ವಾರ ಹದಿನೈದು ದಿನಗಟ್ಲೆಯ ಒಂದೇ ಬಿಟ್ಟಿದ್ದು. ಆ ತಟ್ಕೆ ಕಟ್ಕೊಂಡು ಅವ್ ಸಪರೇಟ್ ಇಟ್ಕೊಂಡು ಅವಕ್ಕೆ ಚಿಕಿತ್ಸೆ ಕೊಡಿಸಿದ್ರು ಡಾಕ್ಟರ್ ಕರ್ಕೊಂಡ್ಬಂದ್ರು. ಹಂಗಾಗಿ ನಮ್ ತೋಟನು ಚೆನ್ನಾಗಿ ಫಸಲಾಯ್ತು ಕುರಿ ಮಂದೆಯಿಂದ. ಇನ್ನೊಂದು ಮುಖ್ಯವಾಗಿ ಇನ್ನೊಂದೇನು ಅಂದ್ರೆ, ಕುರಿದು ಹಿಕ್ಕೆ ಆಯ್ತಲ್ಲ, ಬಹಳ ಅಂದ್ರೆ ಬಹಳ ಉತ್ಕೃಷ್ಟವಾದದ್ದು. ಆ ಉದ್ದೇಶಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದ್ಸಲ ನೀವು ಮಂದೆ ಬಿಡಿಸಿ ಅಂತ ಹೇಳ್ತಾರಲ್ಲ, ಇದಕ್ಕಾಗಿ ಮತ್ತೆ ಅದ್ರದ್ದು ಗಂಜಲನು ಅಷ್ಟೇ. ಯಾಕಂದ್ರೆ ಇದು ಒಂದು ಒಂದೇ ಜಾಗದಲ್ಲಿ ಹುಯ್ಯಾಕಿಲ್ವಲ್ಲ, ಈ ನೂರಾರು ಇರ್ತವೆ ಇಡೀ ಕಾಲ್ ಭಾಗ ನಮ್ದು ತೋಟಕ್ಕೆಯ ಹೊಲಕ್ಕೆಯ ಜಮೀನ್ಗೆಯ ಆಗೋದ್ರಿಂದ ಒಂದು ರೀತಿಯಲ್ಲಿ ಬಹಳ ಅನುಕೂಲ ಇದು. ಈಗ ಅಣ್ಣ ನೀನ್ ಹೇಳಂಗೆ, ಈಗ ದೂರ ದೂರಕ್ಕೆ ಹೊಡ್ಕೊಂಡು ಹೋಯ್ತಾರೆ ಸರಿ, ಅಲ್ಲಲ್ಲಿ ಚಿಕಿತ್ಸೆ ಕೊಡಿಸ್ಬೇಕು ಸರಿ. ಈಗ ನಮ್ಗೆ ಈಗ ದನಕರುಗಳಿಗೆಲ್ಲ ಬಂದ್ರೆ, ಈಗ ನಮ್ಗೆ ಗೊತ್ತಿರಂಗೆ ನಾವೀಗ ನಮ್ದು ಪಶು ಆಸ್ಪತ್ರೆಗೆ ಅಲ್ಲಿಗೆ ಹೊಡ್ಕೊಂಡು ಹೋಯ್ತೀವಿ, ಇಲ್ಲ ಡಾಕ್ಟರ್ದು ಫೋನ್ ಇದ್ರೆ ಅವ್ರು ಹೆಂಗಿರು ಮಾಮೂಲಿ ದಿನ ಬೆಳಗ್ಗೆ ಒಂದ್ಸಲ ಮಾಮೂಲಿ ಹಂಗೆ ಹಳ್ಳಿ ಮೇಲೆ ಒಂದ್ಸಲ ಬರ್ತಾರೆ ಹೋಯ್ತಾ ಇರ್ತಾರೆ ಮಾತಾಡಿಸ್ತಾರೆ. ಸಾಲದಕ್ಕೆ ಅನಿತಕ್ಕಂಗೆ ಗೊತ್ತಿರಂಗೆ ಹೆಂಗಿರೋ ಡೈರಿಗೆ ಹೋಯ್ತಾಳೆ, ಅಲ್ಲಿ ಏನಾದ್ರು ವಿಚಾರಗಳು ಅವ್ರು ಇವ್ರು ಏನಾದ್ರು ಹೇಳಿದ ಪಟ್ಟಣದಲ್ಲಿ ವಿಷಯ ತಿಳ್ಕೊತಾಳೆ ಹೇಳ್ತಾಳೆ. ಆದ್ರೆ ಈಗ ನಂದೊಂದು ಇನ್ನೊಂದೇನು ಸಮಸ್ಯೆ ಅಂತಂದ್ರೆ, ಈಗ ಜಾಸ್ತಿ ದನ ಕಟ್ಟಿರೋರ್ದು ಕತೆ ಹೆಂಗೆ ಅಂತ, ಒಂದೆರಡು ಕಟ್ಟಿರೋರ್ದು ಹೆಂಗೋ ನಡೀತದೆ, ಈಗ ಜಾಸ್ತಿ ಕಟ್ಟಿರೋರ್ಲ ನಿಭಾಯಿಸದಂಗೆ. ಅದೇ ಈಗ ಈಗ ನಿಭಾಯಿಸದಂಗೆ ಅಂತ ಅಂದ್ರೆ ಬಹಳ ಮುಖ್ಯವಾಗಿ ಶಂಕರಣ, ಈ ಬೇಸಿಗೆ ಅಂತ ಅಂದ್ರೆ ಮೇವು, ಮೇವು ಕರೆಕ್ಟ್ ಆಗಿ ಮಾಡ್ಕೋಬೇಕು. ನಾನು ಇದೇ ಪಾಯಿಂಟ್ ಹೇಳಿ, ಒಣಮೇವು ಇಲ್ಲ ಹಸಿಮೇವು ಎರಡು ಬೇಕು, ಅದು ಮಾತ್ರ ಇದು ಮಾತ್ರ ಅಂತ ಹೇಳಲ್ಲ. ಬರೀ ಒಣಮೇವನೇ ಹಾಕಿದ್ರೆ ಅದು ಸರಿ ಹಾಕಲ್ಲ, ಬರೀ ಹಸಿರದ್ನೇ ಹಾಕಿದ್ರು ಕೂಡ ಸರಿ ಹಾಕಲ್ಲ, ಎರಡು ಬೇಕಾಗುತ್ತೆ. ಮಿಕ್ಸ್ ಮಾಡಬೇಕು. ಈ ಬೇಸಿಗೆ ಕಾಲಕ್ಕೆ ಈ ವರ್ಷಕ್ಕೆ ಎಷ್ಟು ನಾವು ದನವೇ ಎಷ್ಟು ಬೇಕಾಗಬಹುದು, ಭತ್ತದ ಹುಲ್ಲು ಎಷ್ಟು ಬೇಕು, ರಾಗಿ ಹುಲ್ಲು ಎಷ್ಟು ಬೇಕು, ಇದ ತಂದು ಇಟ್ಕೋಬೇಕು ಫಸ್ಟ್. ಆಮೇಲೆ ಆ ಬೇಸಿಗೆ ಟೈಮ್ ಕರೆಕ್ಟ್ ಆಗಿ ನೋಡಪ್ಪ, ಈಗ ನಮ್ಗೆ ಏನ್ ತೀರಾ ಎಲ್ಲ ತಿಂಗಳು ತಾರೀಕು ಅಂತ ಲೆಕ್ಕ ಹಾಕಂಗ್ ಕೂತ್ಕೊಳ್ಳೋದಲ್ಲ. ಯುಗಾದಿ ಹಬ್ಬ ಹಿಂದೆ ಮುಂದೆ ಶುರು ಆಯ್ತದ, ಬೇಸಿಗೆ ಶುರು ಆಯ್ತದ, ಒಂದ್ ಹದಿನೈದು ಇಪ್ಪತ್ತು ದಿವಸ ಮುಂಚಿತವಾಗಿ ಅಂತ ಇಟ್ಕ. ಅಲ್ಲಿಂದ ನಮಗೆ ಮೇವು ಸಿಗಂಗಿರ್ಬೇಕು, ಮೇವು ಸಿಗಂಗಿರ್ಬೇಕು ಅಂತ ಅನ್ಕೊಂಡು ನೀನು ಹೋಗ್ಬಿಟ್ಟು ನಾಲ್ಕು ಎಕರೆಗೂ ಒಂದು ದಿವಸ ಬಿತ್ತನೆ ಮಾಡೋದಲ್ಲ, ಜೋಳನ ಇನ್ನೊಂದ ಬಿತ್ತನೆ ಮಾಡೋದಲ್ಲ, ಒಂದೊಂದ್ ವಾರ ಹದಿನೈದು ದಿವಸ ಬಿಟ್ಕೊಂಡು ಬಿತ್ತನೆ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ನೀನೆಲ್ಲಾನು ಒಂದೇ ಸರಿ ಮಾಡ್ಬಿಟ್ರೆ ಈ ಕಡೆಯಿಂದ ಕುಯ್ಯಕ್ ಶುರು ಮಾಡ್ತೀಯ, ಕೊನೆಗೆ ಹೋಗೋದ್ಕೆಲ್ಲ ಒಣಗೋಗಿರ್ತಾವೆ, ಇಲ್ಲ ಬಲ್ತೋಗ ಪ್ರಯತ್ನ ಹಾಕಲ್ಲ. ನಮ್ಗೆ ಹದವಾದ ಮೇವು ಎಷ್ಟು ಎಷ್ಟು ದಿವಸಕ್ಕೆ ಬೇಕು ಅನ್ನಂತದ್ದು, ಏನ್ ಬೇಸಿಗೆ ಅಂತ ಅಂದ್ರೆ ಏನ್ ತುಂಬಾ ದಿವಸ ಏನ್ ಇರಕ್ಕಲ್ಲ ಶಂಕರಣ್ಣ, ಏನೊಂದು ಎರಡು ತಿಂಗಳು ಎರಡೂವರೆ ತಿಂಗಳು ಆಯ್ತಾ, ಏನ್ ಮಳೆಗಳೇ ಒಂಚೂರು ಶುರು ಆಯ್ತದೆ ಅವಾಗ, ಹಂಗಾಗಿ ಆ ಒಂದ್ ಎರಡೂವರೆ ತಿಂಗಳು ಮೂರು ತಿಂಗಳು ನಾವು ಮ್ಯಾನೇಜ್ ಮಾಡುವಷ್ಟು ಒಂದಷ್ಟು ಈ ತರದವೆಲ್ಲನು ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಶಂಕರಣ್ಣ ಮತ್ತೆ ಇನ್ನೊಂದ್ ಮಾಡ್ಬೋದು ಏನಂತೀಯ, ರಾಗಿ ಎಲ್ಲ ನಾವು ಕಣದಲ್ಲಿ ಹಾಕಿ ರಾಗಿ ಬಿಡಿಸಿ ಬವಣೆ ಹೊಡ್ತೀವಲ್ಲ, ಕೊಪ್ಪಲಲ್ಲಿ ಬವಣೆ ಇರ್ತದಲ್ಲ, ಅವಾಗ ಯಾರ ಬವಣೆ ಜಾಸ್ತಿ ಇತ್ತೆ ಅವ್ರಿಗೆ ಎಷ್ಟು ಬೇಕು ಅವ್ರ ಇಟ್ಕೊಂಡು ಉಳಿದಿದ್ದೆಲ್ಲ ನಾವು ತಗೊಂಬಂದ್ರೆ ಬೇಸಿಗೆಲ್ ನಾವು ದನ ಕರುಗಳಿಗೆ ಹಾಕಬಹುದು, ರಾಗಿ ಹುಲ್ಲೆ ಆಗಿರ್ಬೋದು ಭತ್ತದ ಹುಲ್ಲೆ ಆಗಿರ್ಬೋದು, ಯಾರು ಕಣ ಮಾಡುವಾಗ ಹೋಗೊಂಚೂರು ವಿಚಾರಿಸ್ಕೊಂಡ್ರೆ ಕಮ್ಮಿ ದುಡ್ಡಿಗೆ ಬೇಗ ಸಿಗ್ತದ ನೋಡಪ್ಪ. ಈ ವಿಚಾರವಾಗಿ ನಮ್ಮ ರೈತರು ಬೇಗ ಗಮನ ಹರಿಸ್ಕೋಬೇಕು, ಇವತ್ತು ನಾಳೆ ಇವತ್ತು ನಾಳೆ ಅಂತ ಮೀನಾ ಮೇಷ ಎಣಿಸ್ತಾ ಕೂತ್ಕೊಂಡ್ರೆ ಏ ಬಿಡದ್ಲಾಗಿ ನಂದು ಆ ಕಡೆ ಜಮೀನ್ ಪಕ್ಕದಲ್ಲಿ ಹಂಗೆ ಒಂದಷ್ಟು ಸೊಪ್ಪು ಐತೆ, ಆ ಕಡೆ ಒಂದಷ್ಟು ಹಸಿರು ಐತೆ ಅಂತೇಳಿ ಏನಾರು ನೆಗ್ಲೆಕ್ಟ್ ಮಾಡಿದ್ರು ಅಂದ್ರೆ ಪಾಪ ಇವರು ಸಫರ್ ಪಡೋದಕ್ಕೆ ನಮ್ ದನ

ಹಲೋ ಬ್ರದರ್, ಹೇಗಿದ್ಯಾ? ಎಲ್ಲ ಚೆನ್ನಾಗಿದೆ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈಕೋ ತಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಕೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯ್ಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇಂದೇ ಭೇಟಿ ನೀಡಿ. ಡಾಕ್ಟ್ರೆ, ತುಂಬಾ ದಿನದಿಂದ ಕೆಮ್ಲು, ಕೊರೋನಾ ಪರೀಕ್ಷೆ ಮಾಡಿಸ್ದೆ ನೆಗೆಟಿವ್ ರಿಪೋರ್ಟ್ ಬಂತು, ಆದ್ರೆ ಈ ಕೆಮ್ಲು ಕಡಿಮೆನೆ ಆಗ್ತಾ ಇಲ್ವಲ್ಲ. ನಿಮಗೆ ಎಷ್ಟು ದಿನದಿಂದ ಕೆಮ್ಮಿದೆಯಮ್ಮ? 2 ವಾರದ ಮೇಲಾಗಿರ್ಬೋದು. ಹಾಗಾದ್ರೆ ಮೊದಲು ಟಿಬಿ ಪರೀಕ್ಷೆ ಮಾಡಿಸಿ. 2 ವಾರದೊಳಗಿನ ಕೆಮ್ಮು ಕೊರೋನಾ ಆಗಿರಬಹುದು, ಆದರೆ 2 ವಾರಕ್ಕಿಂತ ಮೇಲ್ಪಟ್ಟ ಕೆಮ್ಮು ಟಿಬಿ ಇರಬಹುದು. ಕೊರೋನಾ ಹಾಗೂ ಟಿಬಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತದೆ. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಬ್ಬಾ, ನಿಮ್ಮನೆ ಕಾಫಿ ಎಷ್ಟು ರುಚಿಯಾಗಿರುತ್ತೆ ಶಾಂತಮ್ಮ. ಎಷ್ಟಾದ್ರೂ ನೀವೇ ಬೆಳೆದ ಕಾಫಿ ಬೀಜನೇ ಅಲ್ವಾ? ಕಾಫಿ ಬೀಜನ ಯಾರ್ ಬೇಕಾದ್ರೂ ಬೆಳಿಬಹುದು ಕಮಲಮ್ಮ, ಆದ್ರೆ ಆ ಬೀಜಕ್ಕೆ ಸ್ವಾದ ಮತ್ತು ರುಚಿಯ ವಿಶಿಷ್ಟ ಮೆರುಗನ್ನು ಕೊಡೋರು ಬೇಲೂರಿನ ಬಸ್ ಸ್ಟ್ಯಾಂಡ್ ಎದುರು ಇರೋ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್ ನವರು. ಅವರಿಗೆ ಕಾಫಿ ಬೀಜ ಕೊಟ್ರೆ ಸಾಕು, ಹುರಿದು ಹದಗೊಳಿಸಿ ನಮ್ಮ ಮನಸ್ಸಿಗೊಪ್ಪೋ ಹಾಗೆ ಪುಡಿ ಮಾಡ್ಕೊಡ್ತಾರೆ. ನಾನ್ ಮದ್ವೆ ಆಗಿ ಬೇಲೂರ್ ಬಂದಾಗ್ನಿಂದಾನು ನಮ್ ನೆಂಟರಿಗೆಲ್ಲ ಕಾಫಿ ಪುಡಿ ಪಾರ್ಸಲ್ ಆಗ್ತಾ ಇರೋದು ರಾಘವೇಂದ್ರ ಕಾಫಿ ವರ್ಕ್ಸ್ ನಿಂದಾನೆ. ಇದುವರೆಗೂ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ 102.2 MHz. ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ ಹಾಗೂ ನಾಳೆ ಮೂಡಿಬರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧಾ ಭಕ್ತಿಗೀತೆಗಳ ಕಾರ್ಯಕ್ರಮ, 6:30 ಅವಲೋಕನ, 6:51 ಅಂತ್ಯಾಕ್ಷರಿ ನೇರ ಪ್ರಸಾರದ ಕಾರ್ಯಕ್ರಮ, 7:45 ವಿಧಾನಮಂಡಲದಲ್ಲಿ ಇಂದು, 9:00 ಯುವವಾಣಿಯಲ್ಲಿ ಪಾರಿಜಾತ ಪ್ರಸ್ತುತಿ ಸುಜಾತಾ ಎಫ್ ತಳವಾರ್, ನಂತರ ಉದ್ಯೋಗ ವಾರ್ತೆ ಸ್ವರ್ಣದಾಸ್ ಹೆಚ್ವಿ ಅವರಿಂದ, 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಬಾಲಚಂದ್ರ ನಾಕೋಡ್ ಅವರ ಗಾಯನವನ್ನು ಆಲಿಸಬಹುದು, 10:00 ಭಾವನಾ ಅಂತರಾಳದ ಹೋಬನ ಪ್ರಸ್ತುತಿ ಶಶಿಕಲಾ ಹೆಚ್ಎಂ, 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.